ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಕಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಹರಿಯಾ, ಕೀಟನಾಶಕ ಖರೀದಿಗೆ ಬಂದ್ಯಾ? ಹಾ, ಕೃಷಿ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಏನ್ ಸರ್? ಈ ಬಳಕೆಯ ಅಂತಿಮ ದಿನಾಂಕ, ಬಳಕೆಯ ಪ್ರಮಾಣ ಮತ್ತು ವಿಧಾನ ಅಗತ್ಯವಾಗಿ ಬರೆದಿರಬೇಕು. ಮತ್ತೆ? ಮತ್ತೆ ನಗದು ರಶೀದಿಯನ್ನ, ಡೀಲರ್ ಹೆಸರು, ಔಷಧದ ಹೆಸರು, ಬ್ಯಾಚ್ ನಂಬರ್ ಜೊತೆ ಅಗತ್ಯವಾಗಿ ಪಡ್ಕೋಬೇಕು. ತಿಳಿತಾ? ಎಲ್ಲಿ NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಬೀಜ ನೀರಾವರಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551ಕ್ಕೆ ನಿಶುಲ್ಕ ಕರೆ ಮಾಡಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಿ. 60-20-20 ಕಿಲೋ ಪ್ರಮಾಣದಲ್ಲಿ NPK ಗೊಬ್ಬರ ಹಾಕಬೇಕು. ನನ್ನ ಮಾತು ಕೇಳಿ ಪ್ರಮಾಣಿತ ಸಂಕೇತಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕಬೇಕು. ಚಿನ್ನದಂತ ಮಾತು. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ NFSM ನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ಸಂಖ್ಯೆ 1800-1800-1551ಕ್ಕೆ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ ದೂರವಾಣಿ ಸಂಖ್ಯೆ 1800 ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಕೃಷಿ ನೇಗಿಲ ಮಿಡಿತ. ಇದರಲ್ಲಿ ಬೆಣ್ಣೆ ಹಣ್ಣು ಮತ್ತು ಅದರ ಪ್ರಮುಖ ಪ್ರಭೇದಗಳು ಹಾಗೂ ತಳಿಗಳು ಈ ವಿಷಯವಾಗಿ ಕುರಿತು ಶಿವಮೊಗ್ಗದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಸಹಾಯಕ ಸಂಶೋಧಕಿ ಡಾಕ್ಟರ್ ಜಿಕೆ ಪೂಜಾ ಅವರಿಂದ ಮಾಹಿತಿ, ಬಳಿಕ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ, ತದನಂತರ ತೊಗರಿ ಬೇಸಾಯ ಶಾಸ್ತ್ರಜ್ಞ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ನೀವು ದೂರನ್ನು ಹೊಂದಿದ್ದರೆ ಆರಂಭದಲ್ಲಿ ದಯವಿಟ್ಟು ನಿಮ್ಮ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪೂಜಾ ಜಿಕೆ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ಆರ್ಯ ಯೋಜನೆಯಡಿಯಲ್ಲಿ ಹಿರಿಯ ಸಹಾಯಕ ಸಂಶೋಧಕ ಪ್ರಭೇದಗಳು ಮತ್ತು ತಳಿಗಳು ಎಂಬ ವಿಷಯದ ಬಗ್ಗೆ ಮಾಹಿತಿ ತಿಳಿಸಿಕೊಡುತ್ತೇನೆ. ಇದನ್ನು ಕರ್ನಾಟಕ ರಾಜ್ಯಗಳಲ್ಲಿ ವಿರಾಳವಾಗಿ ಮನೆಯಂಗಳದಲ್ಲಿ ಮತ್ತು ಕಾಫಿ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯುವ ಬೆಳೆಯಾಗಿ ಸಮತಟ್ಟಾದ ಪ್ರದೇಶಗಳಲ್ಲಿ ಇದರ ಬೆಳೆ ಪ್ರದೇಶ ವಿಸ್ತರಣೆಯಾಗಿದ ಲಾಭಗಳು ಏನೆಂದು ನೋಡುವುದಾದರೆ, ಇದು ಬೇರೆ ಹಣ್ಣುಗಳಿಗಿಂತ ಅತಿ ಹೆಚ್ಚು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ ಮತ್ತು ಹಲವಾರು ವಿಟಮಿನ್ ಖನಿಜಾಂಶಗಳ ಸಂಗ್ರಹವಲ್ಲದೆ ಅತಿವನ್ನು ಹೊಂದಿದ್ದು ಕಾರ್ಬೋಹೈಡ್ರೇಟ್ಗಳ ಪ್ರಮಾಣವು ಕಡಿಮೆ ಇರುತ್ತದೆ. ಬೆಣ್ಣೆ ಹಣ್ಣನ್ನು ತಿನ್ನುವಕ್ಕೆ ಸಹಕರಿಸುತ್ತದೆ ಮತ್ತು ಎರಡನೇ ಹಂತದ ಸಕ್ಕರೆ ಕಾಯಿಲೆ, ಮಧುಮೇಹ ಇರುವ ನೋಡುವುದಾದರೆ ಬೆಣ್ಣೆ ಹಣ್ಣು ಸರಿಸುಮಾರು 150 ಪ್ರಭೇದಗಳನ್ನು ಒಳ ವೆಸ್ಟ್ ಇಂಡಿಯನ್ ಪ್ರಭೇದ. ಈ ಪ್ರಭೇದ ಹಣ್ಣುಗಳು ಮಧ್ಯಮದಿಂದ ಅತಿ ದೊಡ್ಡ ಗಾತ್ರದ ಹಣ್ಣುಗಳಾಗಿದ್ದು ನಯವಾದ ಮತ್ತು ಒಳಪಾದ ಸಿಪ್ಪೆಯನ್ನು ಹೊಂದಿರುತ್ತವೆ. ಹಣ್ಣಿನ ಬೀಜಗಳು ದೊಡ್ಡದಿದ್ದು ಕುಳಿಯಲ್ಲಿ ಸಡಿಲವಾಗಿ ಅಂಟಿಕೊಂಡಿರುತ್ತವೆ. ಹೂವಿನ ಹಂತದಿಂದ ಹಣ್ಣು ಮಾಗಲು 6-8. ಎರಡನೆಯದಾಗಿ ಮೆಕ್ಸಿಕನ್ ಪ್ರಭೇದ. ಈ ಪ್ರಭೇದವು ತೆಳುವಾದ ಮತ್ತು ನಯವಾದ ಸಿಪ್ಪೆಯನ್ನು ಹೊಂದಿರುವ ಸಣ್ಣ ಗಾತ್ರದ ಹಣ್ಣುಗಳಾಗಿದ್ದು ಹೂವಿನ ಹಂತದಿಂದ ಹಣ್ಣು ಮಾಗಲು 6 ಅಂಶವನ್ನು ಹೊಂದಿರುತ್ತದೆ, 30%. ಮೂರನೆಯದಾಗಿ ಗ್ವಾಟೆಮಾಲನ್ ಪ್ರಭೇದ. ಇದರಲ್ಲಿ ಹಣ್ಣುಗಳು ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿದ್ದು ಕೆಲವೊಮ್ಮೆ 12 ತಿಂಗಳಲ್ಲಿ ಹಣ್ಣುಗಳು ಮಾಗುತ್ತವೆ ಮತ್ತು 8-15% ಕೊಬ್ಬಿನಾಂಶವನ್ನು ಹೊಂದಿರುತ್ತದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ 100 ಹೆಚ್ಚು ವಾಣಿಜ್ಯ ತಳಿಗಳು ಲಭ್ಯ. KD1 ಮತ್ತು ಅರ್ಕ ಸುಪ್ರೀಂ TKD1 ಇದರ ಇಳುವರಿಯು ಪ್ರತಿ ಮರಕ್ಕೆ 200.8% ಮತ್ತು ಪ್ರೋಟೀನ್ 1.35% ಹೊಂದಿರುತ್ತದೆ. ಅರ್ಕ ಸುಪ್ರೀಂ ಇದು ಸರಾಸರಿ 12 ಮರ, 290 kg ಪ್ರತಿ ಮರಕ್ಕೆ. ಈ ಹಣ್ಣಿನಲ್ಲಿ ಹೂ ಬಿಡುವ ವಿಧಾನವನ್ನು ಆಧರಿಸಿ ತಳಿಗಳನ್ನು ಎ ಮತ್ತು ಬಿ ವಿಧದ ತಳಿಗಳು ಎಂದು ವಿಂಗಡಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕೆಂದರೆ ನನ್ನ ಮೊಬೈಲ್ ಸಂಖ್ಯೆ 8073780352 ನಂಬರನ್ನು ಸಂಪರ್ಕಿಸಬಹುದು. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಸರಣಿ ಕಾರ್ಯಕ್ರಮ. ಹೇಳೋಣ ನೀರಿನ ಸಂರಕ್ಷಣೆ ಕುರಿತು ಮಾತುಕತೆ. ನೆಲ ಈ ಜಲ ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು, ರಕ್ಷಿಸುವ ಹೊಣೆಗಾರಿಕೆ ನಿಲ್ಸರ್ಗತಿ ಇಲ್ಲಲ್ಲವಾ. ಬೆಳಗ್ಗಿಂದ ಸುಮ್ಮನ ಹರಿದು ಹೋಗ್ತೈತಲ್ಲವಾ ಆ ನೀರು ಒಂದ್ ಸ್ವಲ್ಪ. ಏನ್ ಜನನಪ್ಪ, ನೀರಿನ ಬಗ್ಗೆ ಸ್ವಲ್ಪನು ಕಾಳಜಿ ಇಲ್ಲ ನೋಡು. ಹಾಗೋ ಈರಣ್ಣ ಕಂಟಣ್ಣ ಬಂದ್ರು ನೋಡು. ಶೋಭಕ ಏನ್ ಸಮಾಚಾರ? ಶೋಭಕ ಕರೆದಿದ್ದು ಏನಿಲ್ಲ, ಸುಮಕ್ಕನ ಮನೆ ಹತ್ರ ದಿನೇ ದಿನೇ ನೀರಿನ ದಿನ ಇದ್ದಿದ್ದೆ ಗೋಳಾಟ. ಈರಣ್ಣ ಎಲ್ರು ಕೇಳ್ರಿ, ಇಲ್ಲಿ ನೀರು ಅಂದ್ರೆ ಪ್ರಕಂಡ್ರಪ್ಪ, ಭೂಮಿ ಮೇಲೆ ಹುಟ್ಟಿದ ಮನುಷ್ಯರಿಗೆ ಅಷ್ಟೇ ಅಲ್ಲ ಸಕಲ ಜೀವರಾಶಿ. ಇವತ್ತು ನಮ್ಗೆ ಸಿಕ್ಕದ್ ಬಹಳ ಕಷ್ಟ ಐತೆ, ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಪ್ಪ. ಹೌದು ಹೌದು ಕಣಕ್ಕ, ಸರಿ. ಈ ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ ನೋಡು. ಶೋಭಕ, ನೀರಷ್ಟೇ ಅಲ್ಲ ಮಣ್ಣಿನ ರಕ್ಷಣೆನು ಮಾಡ್ಬೇಕು. ಇಲ್ಲ ಅಂದ್ರೆ ಮನುಷ್ಯನಿಗೆ ದಿವಸಕ್ಕೆ ಎಲ್ಲ ಹೇಳ್ತಾರಪ್ಪ, 5-6 ಕುಡಿಯಕ್ ನೀರ್ ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಬೆಳೆ ಬೆಳೆಯಕ್ ನೀರ್ ಬೇಕು, ದನ ಕರಿಗೆ ನೀರ್ ಬೇಕು, ಕೈಗೆ ಅರ್ಕ ನಾವು ಖರ್ಚು ಮಾಡ್ತಾ ಇದೀವಿ ನೋಡಪ್ಪ. ಅದ್ರ ಜೊತೆಗೆ ನೀರನ್ನೇ ಒಂದ್ ದೊಡ್ಡ ಬಿಸಿನೆಸ್ ಮಾಡ್ಕೊಂಡು ಎಲ್ಲ ಕಂಪನಿಗಳು ಸಹ ಗುತ್ತಿಗೆ ತಗೊಂಡು ಕೋಟಿ ಕೋಟಿ ಹಣ ಮಾಡ್ತಿದಾವಪ್ಪ. ಇದರಿಂದ ಒಂದಿನ ನೀರಿಗಾಗಿ ಯುದ್ಧ ಮಾಡ್ಬೇಕಾಗತ್ ಕಣ್ರಣ್ಣ ನಾವು. ಹೌದೌದು, ಮುಂದ್ ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡು ಶೋಭಕ. ನೋಡ್ರಮ್ಮ, ಮೊದ್ಲು ಪ್ರತಿಯೊಬ್ರು ನೀರಿನ ಬಗ್ಗೆ ಜಾಗೃತಿ ವಹಿಸ್ಬೇಕು. ಮಳೆ ನೀರ್ ಕೊಯ್ಲು ಮಾಡ್ಬೇಕು, ಗಿಡ ಮರಗಳನ್ನ ಬೆಳೆಸ್ಬೇಕು. ಭಯಂಕರವಾದಂತ ಪರಿಸ್ಥಿತಿ ಎದುರಿಸುವಂತ ಕಾಲ ಬರುತ್ತೆ ಅಂತ ತಜ್ಞ ವರದಿಗಳು ನಮ್ ಮುಂದೆ ಹೇಳ್ತಾ ಇದ್ದವ್ರಪ್ಪ. ಹೌದೌದು ಶೋಭಕ, ಇದಕ್ಕೆ ನಾವೆಲ್ಲ ಏನ್ ಮಾಡ್ಬೇಕು ಮೊದ್ಲು ಹೇಳು. ಒಂದಷ್ಟು ಬಿಟ್ಟು ಹೋಗಿದಾರವ ಅಲ್ಲಿ ಹೋದ್ರೆ ನೀರಿನ ಮೂಲಗಳು ಅಂದ್ರೆ ಕೆರೆ ಕಟ್ಟೆ ಬಾವಿ ಹಳ್ಳ ಕೊಳ್ಳ ಕಲ್ಯಾಣಿ ನದಿ ಕಣಿವೆ. ಶೋಭಕ, ಇವೆಲ್ಲ ಆಗ್ಲೇ ಮುಚ್ಚೋಗಿದಾವಲ್ಲವ? ಇವನ್ನೆಲ್ಲ ಸಂರಕ್ಷಣೆ ಮಾಡ್ಲಿಕ್ಕೆ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು, ನೀರಾವರಿ ಇಲಾಖೆಯವರು ಇವರೆಲ್ಲ ಕೂಡ ಒಗ್ಗೂಡಿಸಿ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರೀಯ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಎನ್ನುವಂತ ಯೋಜನೆಯಲ್ಲಿ ಜಲ ಸಂರಕ್ಷಣೆಯನ್ನ ನೋಡವ. ಶೋಭಕ್ ಏನ್ ಹೇಳ್ತೈತೆ? ನೀವು ಹೇಳಿದ್ದೇನೆ ಸರಿ ಶೋಭಕ. ಯಾವ ರೀತಿ ನಾವ್ ಪಡ್ಕೊಳ್ಬೇಕು ಅಂತ ಇದ್ರ ಪಂಚರ್ ಉಸಿ ಸರಿಯಾಗಿ ಬಿಡಿಸಿ ಹೇಳ್ಬಾರ್ದೆ ನೀನು. ಕಟ್ಟ ಸಭೆಗೆ ಭಾಗವಹಿಸ್ಬೇಕು, ಅಲ್ಲಿ ಅರ್ಜಿ ಕೊಡ್ಬೇಕು, ಆಮೇಲೆ ಕೆಲಸ ಕೇಳ್ಬೇಕು. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಲ ಸಂರಕ್ಷಣೆ ಮಾಡುವಂತ ಕೃಷಿ ಹೊಂಡಗಳನ್ನ ನಿರ್ಮಿಸಿಕೊಳ್ಳುವಂತದ್ದು, ಅಂದ್ರೆ ನಮ್ಮ ಹೊಲದ ನೀರು ನಮ್ಮ ಹೊಲದಾಗೆ ಹಿಡ್ದಿಟ್ಕೊಳ್ಳೋಂಥದ್ದು. ಅದಕ್ಕೆ ನಮ್ಗೆ ದಿವಸದ ಕೂಲಿನೂ ಕೊಡ್ತಾರ ಕಣವ್ವ. ಓಹೋ, ಒಂದು ದಿವಸಕ್ಕೆ 309 ರೂಪಾಯಿ ಕೂಲಿ ಕೊಡ್ತಾರೆ. ಅದ್ರ ಜೊತೆಗೆ ನಮ್ಗೆ ನಮ್ಮ ಹಣನ ನಮ್ ದುಡಿಯೋ ಕೈಗಳಿಗೆ ಕೆಲಸನೂ ಕೂಡ ಸಿಗುತ್ತೆ ನೋಡವ. ಹಂಗಾರ ಹಣ ಏನ್ ಕೈಗೆ ಕೊಡಲ್ಲ, ಬ್ಯಾಂಕಿಗೆ ಹಾಕ್ತಾರೆ. ಮೂನವ ಕೈಗೆ ದುಡ್ಡು ಕೊಡಲ್ಲ, ನಿನ್ನ ಅಕೌಂಟಿಗೆ ಹಣ ಬೀಳುತ್ತೆ ಅಲ್ವಾ ಕಂಠಣ. ನೀರನ್ನ ತಡಿಬೇಕು, ಓಡುವ ನೀರನ್ನ ತೆವಳಿಸ್ಬೇಕು, ತೆವಳುವ ನೀರನ್ನ ಹಿಂಗಿಸ್ಬೇಕು. ಆಗ ಜಲ ಸಂವರ್ಧನೆ ಆಗುತ್ತದೆ, ನೀರಿನ ಬರ ತಪ್ಪಿ ಮುಂದಿನ ಪೀಳಿಗೆಗೂ ಅನುಕೂಲ ಆಗುತ್ತೆ. ಇವತ್ತು ನೀರಿನ ಸಂರಕ್ಷಣೆ ಮಾಡೋದ್ರ ಬಗ್ಗೆ ಉತ್ತಮ ವಿಚಾರ ಕಣಪ್ಪ, ಬಹಳ ಅತ್ಯುತ್ತಮವಾದ ವಿಷಯನ ಚರ್ಚೆ ಮಾಡಿ ನಮ್ಗೆಲ್ರಿಗೂ ಕೂಡ ತುಂಬಾ ಬಹಳ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು ಕಣಪ್ಪ. ನಿಮಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನೀರಿನ ಸಂರಕ್ಷಣೆ ಕುರಿತು ಮಾತುಕತೆ ಕೇಳಿದಿರಿ. ನಿನ್ನೆ ಕಂಡ ಕನಸು ಅರಳಿ ಮುಂಜಾನೆ ಸಾರಿ ಸಂಭ್ರಮ ಬೆಳಕ್ಕೆ ಓಡಿ ಬಂತು. ಭಾಗ ಹಾಗೂ ಎಸ್ ಕುಮಾರಸ್ವಾಮಿ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ರೈತ ಬಾಂಧವರೇ. ಇನ್ನು ಈಗ ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳು ಈ ವಿಷಯವಾಗಿ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಕಿಸಾನ್ ವಾಣಿ ಈಗ ಬೇರೆ ಬೇರೆ ಕಡೆ ಕಂಡು ಬರ್ತಾ ಇದೆ. ಈ ತೊಗರಿ ಬೆಳೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಇಳುವರಿ ಅವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿ ಒ ಮಲ್ಲಿಕಾರ್ಜುನ್ ಅವರು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಪ್ರಶ್ನೆ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಇದು ಒಂಥರ ನಿರ್ಲಕ್ಷ್ಯ ಬೆಳೆ ಅಂತ ಅನ್ಕೊಂತೀವಿ, ಅಂದ್ರೆ ಇದಕ್ಕೇನು ಮಾಡದೇ ಇದ್ರು ಬಳುತ್ತ ಇಳುವರಿ ಅಂತ. ಬಟ್ ಈ ಪ್ರಸ್ತುತದಲ್ಲಿ ಈಗ ಹಾಕಿರೋ ತಳಿಗಳು BRG 1 ಆಗಿರ್ಬೋದು, BRG 2, TS 3R, ಇವೆಲ್ಲ ತಳಿಗಳು ಉತ್ತಮವಾದ ತಳಿಗಳು. ಅದರ 150 ದಿವಸಕ್ಕೆ ಅವಧಿ ಮುಗಿದೋಗುತ್ತೆ. ಹಾಗಾಗಿ ಈ TS 3R ಮತ್ತೆ BRG 5 ಇದ್ರ ನಿರ್ವಹಣಾ ಕ್ರಮಗಳನ್ನ ನಾವು ಈಗ ಮಾಡದೇ ಇದ್ರೆ ಇಳುವರಿ ಮೇಲೆ ಬಹಳವಾದ ಒಂದು ಪರಿಣಾಮ ಬೀಳುತ್ತೆ. ಅದರಲ್ಲೂ ಕೀಟ ಮತ್ತು ರೋಗ ಆಗಿರ್ಬೋದು, ಈ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಇವನ್ನೆಲ್ಲ ನಾವು ಮಾಡಬೇಕಾದಂತ ಅನಿವಾರ್ಯ ಈಗಿದೆ ಸರ್. ಅದರಲ್ಲೂ ಪ್ರಸ್ತುತವಾಗಿ ಈಗ ಏನಾಗುತ್ತೆ ಅಂದ್ರೆ ಈಗ ಪ್ರಸ್ತುತವಾಗಿ ಅನುಸರಿಸಬೇಕು ಸರ್. ನಿರ್ವಹಣಾ ಕ್ರಮಗಳಲ್ಲಿ ಬಹಳ ಮುಖ್ಯವಾಗಿದೆಯಪ್ಪ ಅಂತಂದ್ರೆ ತೊಗರಿ ಈಗೇನು ಹೂವಾಡ ಹಂತದಲ್ಲಿ ಇರುತ್ತೆ ಸರ್. ಈ ಹೂವಾಡ ಹಂತದಲ್ಲಿ ಸಾಮಾನ್ಯವಾಗಿ ಹೂ ಉದುರೋದು ಜಾಸ್ತಿ. ಈ ಹೂ ಉದುರೋದನ್ನ ತಡೆಗಟ್ಟಬೇಕಪ್ಪ ಅಂದ್ರೆ ಪ್ಲಾನೋಫಿಕ್ಸ್ 4 ml 15 L ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡುವುದು ಬಹಳ ಸೂಕ್ತ. ಹೂ ಉದುರೋದನ್ನ ನಾವು ತಡೆಗಟ್ಟಬಹುದು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದಂತ ಪಲ್ಸ್ ಮ್ಯಾಜಿಕ್ ಅಂತ ಇದೆ. ಈ ಪಲ್ಸ್ ಮ್ಯಾಜಿಕ್ ಅಂದ್ರೆ ಇದು ಒಂದು ಗೊಬ್ಬರದ ಪುಡಿ. ಇದರಲ್ಲಿ ಏನು ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳು ಜಿಂಕ್ ಆಗಿರ್ಬೋದು, ಜಿಪ್ಸಮ್, ಬೋರಾನ್, ಈ ಲಘು ಪೋಷಕಾಂಶಗಳ ಮಿಶ್ರಣನೇ ಈ ಒಂದು ಪಲ್ಸ್ ಮ್ಯಾಜಿಕ್. ಇದ್ರ ಜೊತೆಗೆ ಒಂದು ಸಣ್ಣದೊಂದು ಡಬ್ಬಿ ನಿರ್ಸ್ತಾರೆ, ಅದು ಸಸ್ಯ ಪ್ರಚೋದಕ, ಏನ್ ಪ್ಲಾನೋಫಿಕ್ಸ್ ಅಂತ ಹೇಳಿದ್ವಲ್ಲ, ಅದೇ ತರ ಒಂದು ಪ್ಯಾಕೆಟ್ ಅಲ್ಲೇ ಬರುತ್ತೆ. ಇದು 2 kg ಪ್ಯಾಕೆಟ್ ಲಭ್ಯ ಇದೆ. 1 ಎಕರೆ ಪ್ರದೇಶಕ್ಕೆ ನಾವು 2 kg ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಫಸ್ಟ್ ಸ್ಪ್ರೇ. ಎರಡನೇ ಸಿಂಪರಣೆನ 10 ದಿವಸದ ಅಂತರದಲ್ಲಿ, ಅಂದ್ರೆ ಇನ್ನೊಂದು ಹೂ ಮತ್ತಷ್ಟು ಜಾಸ್ತಿ ಆದಾಗ ಒಂದು 10-15 ಅಂತರದಲ್ಲಿ ಎರಡನೇ ಸಿಂಪರಣೆ ಮಾಡಬೇಕು. ಜೊತೆಗೆ ಏನು ಸಣ್ಣದೊಂದು ಡಬ್ಬಿ ಕೊಟ್ಟಿರ್ತಾರೆ, ಅದರಲ್ಲಿ ಏನು ಸಸ್ಯ ಪ್ರಚೋದಕ ಅಂದಲ್ಲ, ಅದು 0.4 ml 1 L ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಎರಡನ್ನೂ ಸೇರಿಸಿ ಸಿಂಪರಣೆ ಮಾಡೋದ್ರಿಂದ ನಿಮಗೆ ಇಲ್ಲಿ ಜೊಳ್ಳಾಗಲ್ಲ ಮತ್ತೆ ಗೊಬ್ಬರದ ನಿರ್ವಹಣೆ, ಸಮಗ್ರ ಪೋಷಕಾಂಶ ನಿರ್ವಹಣೆ ಆಗುತ್ತೆ, ಜಾಸ್ತಿ ಆಗುತ್ತೆ ಸರ್. ಈ ಎಲ್ಲಾ ಕ್ರಮಗಳನ್ನ ಅನುಸರಿಸಿದ್ರೆ ರೈತ ಬಾಂಧವರು ಏನು ಗಣನೀಯವಾಗಿ ಇಳುವರಿ ಹೆಚ್ಚಿಸ್ಕೋಬಹುದು. ಜೊತೆಗೆ ಈಗೇನಾಗುತ್ತೆ ಅಂತಂದ್ರೆ, ನಮಗೆ ನೀರಿದೆ ಅಂತ ಹೇಳ್ಬಿಟ್ಟು ದಯಮಾಡಿ ಅತಿ ಹೆಚ್ಚು ನೀರನ್ನು ಕೊಡಕ್ ಹೋಗ್ಬೇಡ್ರಿ. ಕಪ್ಪು ಮಣ್ಣಲ್ಲಿ ನೀರು ಕೊಟ್ಟ ತಕ್ಷಣ ಪರಿಸ್ಥಿತಿಯಲ್ಲಿ ಪೋಷಕಾಂಶ ನಿರ್ವಹಣಾ ಕ್ರಮಗಳನ್ನ ಈ ಮುಂಜಾಗ್ರತಾ ಕ್ರಮವಾಗಿ ಅನುಸರಿಸೋದು ಬಹಳ ಸೂಕ್ತ ಸರ್. ಈ ತೊಗರಿ ಬೆಳೆಯಲ್ಲಿ ರೋಗಗಳು ಮತ್ತು ಕೀಟಗಳ ನಿರ್ವಹಣೆ ಇದೇ ಇರುತ್ತೆ. ಯಾವ್ಯಾವ ರೋಗಗಳು ಬರ್ತವೆ ಮತ್ತೆ ಯಾವ ರೀತಿಯ ಕೀಟಗಳು ಈ ತೊಗರಿ ಬೆಳೆಗೆ ಕಾಣಿಸ್ಕೊಂತವೆ ಮತ್ತು ಅವುಗಳನ್ನು ನಮ್ಮ ರೈತರು ಹೇಗೆ ನಿರ್ವಹಣೆ ಮಾಡಬೇಕು? ಸರ್, ಬಹಳ ಸರಿಯಾದ ಪ್ರಶ್ನೆ. ಯಾಕೆಂತಂದ್ರೆ ನಿರ್ವಹಣೆ ಮಾಡದೇ ಇದ್ರೆ ಬಂದ್ಬಿಡುತ್ತೆ ಇಳುವರಿ ಅಂತ. ಬಟ್ ಇತ್ತೀಚಿನ ದಿನಗಳಲ್ಲಿ ಅಧಿಕ ಇಳುವರಿ ಕೊಡುವಂತ ತಳಿಗಳು ಬಂದಿರೋದ್ರಿಂದ ನೀವು ಕೀಟ ಮತ್ತು ರೋಗ ನಿರ್ವಹಣೆ ಕಡೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಅದರಲ್ಲೂ ಸಮಗ್ರ ಪೋಷಕಾಂಶ ನಿರ್ವಹಣೆ ಜೊತೆಗೆ ಸಮಗ್ರ ಕೀಟ ನಿರ್ವಹಣೆಯನ್ನು ನಾವು ಕೊಡಬೇಕು ಸರ್. ಇತ್ತೀಚಿನ ದಿನಗಳಲ್ಲಿ ನೀವು ಅಂದ್ರೆ ಈಗ ತೊಗರಿ ನೀವು ಹೊಲಗಳಿಗೆ ಭೇಟಿ ಕೊಟ್ಟಾಗ ತೊಗರಿ ಹೊಲದಲ್ಲಿ ನೀವೇನ್ ನೋಡಬಹುದಪ್ಪ ಅಂದ್ರೆ ಗುಡುಮಾರು ಹುಳ ಅಂತೀವಿ ಸರ್ ಅದು, ಲೀಫ್ ವೆಬ್ಬರ್. ಅದೇನಾಗುತ್ತೆ ಅಂತಂದ್ರೆ ಎಲೆಗಳು ಮಡಚ್ಕೊಂಡಂಗಾಗಿರುತ್ತೆ. ಆ ಎಲೆಗಳು ಮಡಚ್ಕೊಂಡಂಗಾಗಿ ಆ ಎಲೆಗಳ ಮಧ್ಯದಲ್ಲಿ ಸಣ್ಣ ಬಾಲು ಹುಳತರ ಹುಳುಗಳು ಕಾಣ್ತವೆ ಸರ್. ಈ ಹುಳುಗಳ ನಿರ್ವಹಣೆ ಬಹಳ ಅತ್ಯಗತ್ಯ ಈಗ ಈ ಸಂದರ್ಭದಲ್ಲಿ ಸೂಕ್ತ. ಈ ಪ್ರೊಪೆನಫಾಸ್ ಅಂತ ಏನ್ ಹೇಳಿದ್ರೆ ಇದು ತತ್ತಿನಾಶಕ, ಇದು ಮತ್ತೆ ಸಣ್ಣ ಹುಳುಗಳಿದ್ರು ಸತ್ತೋಗ್ಬಿಡುತ್ತೆ. ಈ ನಿರ್ವಹಣಾ ಕ್ರಮಗಳನ್ನ ನಾವು ತುರ್ತಾಗಿ ಅನುಸರಿಸಬೇಕು ಸರ್. ಒಂದು ಎರಡನೇದು ಏನಾಗುತ್ತೆ ಅಂತಂದ್ರೆ, ಬಹಳಷ್ಟು ಸರಿ ನಾವು ಅಂದ್ಕೊಳ್ಳೋದೇನಪ್ಪ ಅಂತಂದ್ರೆ ಕೀಟ ಅಥವಾ ರೋಗ ಇಳುವರಿ ಕಾಣಬೇಕಪ್ಪ ಅಂತಂದ್ರೆ ಮುಂಜಾಗ್ರತಾ ಕ್ರಮ. ಅದರಲ್ಲೂ ತೊಗರಿಯಲ್ಲಿ ಬಹಳ ಕಾಡುವಂತ ಕೀಟ ಯಾವ್ದಪ್ಪ ಅಂದ್ರೆ ಕಾಯಿ ಕೊರಕ. ಈ ಕಾಯಿ ಕೊರಕ ಬಂತು ಅಂತಂದ್ರೆ ನಮಗೆ ಕಾಯಿ ಚೆನ್ನಾಗಿ ಕಾಣ್ತಿರುತ್ತೆ, ಒಳಗೆಲ್ಲ ಜೊಳ್ಳಾಗಿ ಹೋಗಿರುತ್ತೆ. ಈ ಕಾಯಿ ಕೊರಕದ ನಿರ್ವಹಣೆಗೆ ನಾವು ಸಮಗ್ರ ಪೀಠ ಕಾಣ ತಕ್ಷಣ ಮೋಕಬಲೆಗಳು. ಈ ಮೋಕಬಲೆಗಳು ಪ್ರತಿ ಎಕರೆಗೆ, ಈಗ ನೀವು ಪ್ಯೂರ್ ಕ್ರಾಪ್ ಅಂದ್ರೆ ಏಕ ಬೆಳೆ ಮಾಡಿದಿರಾ, ಯಾವುದು ಮಿಶ್ರ ಬೆಳೆ ಇಲ್ಲ ಅಂತಂದ್ರೆ 8-10 ಮೋಕಬಲೆಗಳನ್ನ ಅಳವಡಿಸಬೇಕು. ಈಗ ಅಂತರ್ಬೆಳೆ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ರೈತ ಬಾಂಧವರಲ್ಲಿ ಪ್ರಶ್ನೆ ಒಂದ್ಸರಿ ಕಾಡ್ತಾ ಇರುತ್ತೆ ಸರ್. ಈ ಮೋಕಬಲೆಗಳು ಅಂದ್ರೆ ಏನಪ್ಪ ಅಂತಂದ್ರೆ, ಗಂಡು ಮತ್ತು ಹೆಣ್ಣು ಚಿಟ್ಟೆಗಳು ಸೇರಿದ್ರೆ ಸಂತಾನೋತ್ಪತ್ತಿ ಆಗುತ್ತೆ, ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಆಗುತ್ತೆ. ಈ ನಾವು ಕೀಟ ರೋಗ ಮತ್ತು ಯಾವುದೇ ಒಂದು ಇದಕ್ಕೆ ನಾವು ಔಷಧಿನೇ ಮೊದಲನೇ ಸಿಂಪರಣೆ ಮಾಡ್ತಿರ್ತೀವಿ. ಈಗ ಯಾಕೆ ಔಷಧಿ ಸಿಂಪರಣೆ ಮಾಡಬಾರದು ಅಥವಾ ಫಸ್ಟ್ ನಾವು ಈ ತರ ಕ್ರಮಗಳನ್ನ ಅನುಸರಿಸಬೇಕು ಅಂತಂದ್ರೆ, ನಾವು ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಕ್ಕೆ ಆಗದೆ ಇರಬಹುದು, ಖರ್ಚನ್ನ ಕಡಿಮೆ ಮಾಡಬೇಕಾಗಿದೆ ಸರ್. ಖರ್ಚು ಕಡಿಮೆ ಮಾಡೋ ಜೊತೆಗೆ ಪರಿಸರಗಳು, ಮೋಕ ಬೆಳೆಗಳು ಇವನ್ನೆಲ್ಲ ಮಾಡೋದ್ರಿಂದ ನಾವು ಪರಿಸರನ ಸಂರಕ್ಷಣೆ ಮಾಡಬಹುದು, ಕೀಟ ಮತ್ತು ರೋಗಗಳ ಬಾಧೆನ ತಗ್ಗಿಸಬಹುದು ಸರ್. ಈ ಏನು ನಾನು ಈ ಮೋಕ ಬಲೆ ಅಂದಲ್ಲ, ಈ ಮೋಕ ಬಲೆಯಲ್ಲಿ ಏನ್ ಮಾಡಿರ್ತಾರೆ, ಕೃತಕವಾಗಿ ಹೆಣ್ಣು ಬಿಡುವಂತ ಒಂದು ವಾಸದ ಅರ್ಧ ಅಡಿ ಎತ್ತರದಲ್ಲಿ ಕಟ್ಟಬೇಕು ಸರ್. ಅರ್ಧ ಅಡಿ ಎತ್ತರದಲ್ಲಿ ಕಟ್ಟಿದಾಗ ಏನಾಗುತ್ತೆ, ಗಂಡು ಚಿಟ್ಟೆ ಇಲ್ಲಿ ಹೆಣ್ಣು ಚಿಟ್ಟೆ ಇದೆ ಅಂತ ಇಟ್ಕೊಂಡು ಸಣ್ಣ ಕೀಟನಾಶಕ ಅದರೊಳಗೆ ಹಾಕಿದ್ರೆ ಅದಲ್ಲೇ ಸತ್ತೋಗ್ಬಿಡುತ್ತೆ. ಈ ಚಿಟ್ಟೆ ನಾವು ಹಿಡಿದಾಕೋದ್ರಿಂದ, ಗಂಡು ಚಿಟ್ಟೆ ಹಿಡಿದಾಕೋದ್ರಿಂದ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಈ ಒಂದು ಕಾಯಿ ಕೊರಕದ ಬಾಧೆ ತಗ್ಗುತ್ತೆ. ಮತ್ತೆ ಬಹಳಷ್ಟು ರೈತ ಬಾಂಧವ ನಿಮ್ಗೆ ಏನು ಅಂದ್ರೆ ನೋಡುತ್ತೆ, ನನ್ನ ಹೊಲಗಳಿಗೆ ಎಷ್ಟು ಕೀಟ ಎಷ್ಟು ಹುಳಗಳು ನನ್ನ ಹೊಲಗಳಿಗೆ ಬಂದಿದ್ದಾವೆ, ಎಷ್ಟು ಚಿಟ್ಟೆ ಇಟ್ಟರಿಂದ 10 ಬೀಳ್ತಾ ಇದೆ ಅಂತಂದ್ರೆ, ಓ ನಾನು ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು, ಇಲ್ಲ ಅಂದ್ರೆ ನನ್ನ ಹೊಲದಲ್ಲಿ ಕಾಯಿ ಕೊರಕದ ಲಗ್ಗೆ ಇಡುತ್ತೆ ಅಂತ ನಮಗೆ ಮಾಹಿತಿ ಸಿಗುತ್ತೆ. ಈ ಮಾಹಿತಿ ಅನುಸಾರವಾಗಿ ನಾವು ಔಷಧಿಗಳನ್ನ ನಾವು ಸಿಂಪರಣೆ ಮಾಡಬಹುದು. ನಿಮ್ಮ ಹೊಲದಲ್ಲಿ ಈ ಕೀಟ ಬಾಧೆ ಕಂಡು ಬಂದಲ್ಲಿ ಮೊದಲನೇ ಸಿಂಪರಣೆ ಬೇವಿನ ಕಷಾಯ. ನಿಮಗೆ ನೀಮ್ ಸಿಗುತ್ತೆ ಮಾರ್ಕೆಟಲ್ಲಿ, ಈ ಬೇವಿನ ಕಷಾಯ 2 ml ಪ್ರತಿ ಅತಿ ಹೆಚ್ಚು ಕಂಡಾಗ ನಾವು ಏನ್ ಮಾಡಬೇಕು, ಪ್ರೊಫೆನಫಾಸ್ ಅಂತ ಸಿಗುತ್ತೆ. ಇದು ತತ್ತಿನಾಶಕ. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ತುದಿಯಲ್ಲಿ ಒಂದು ಸಣ್ಣ ಸ್ಪ್ರೇ ಈ ಪ್ರೊಫೆನಫಾಸ್ 2 ml ಪ್ರತಿ ಲೀಟರ್ ನೀರಿನಲ್ಲಿ ಈ ಪ್ರೊಫೆನಫಾಸ್ ಸಿಂಪರಣೆ ಮಾಡ್ಬಿಡ್ಬೇಕು ಸರ್. ಈ ಬಾಧೆ ನಮಗೆ ಇನ್ನೂ ಹೆಚ್ಚಾಗಿ ಕಂಡು ಬಂದಲ್ಲಿ, ಈ ಕಾಯಿ ಆದ್ಮೇಲೆ ಇನ್ನು ಹೆಚ್ಚು ಕಾಣುತ್ತೆ ಅಂದ್ರೆ, ಇಮಾಮ್ಯಾಕ್ಟಿನ್ ಬೆನ್ಜೋಯೇಟ್ ಅಂತ ಹೇಳ್ಬಿಟ್ಟು, ಇದು 4 g ಪ್ರತಿ 15 L ಕ್ಯಾನಿಗೆ ಇದನ್ನ ಮಿಶ್ರಣ ಮಾಡ್ಕೊಂಡು ಈಗ 1 L ಮಾಡ್ತಿರಂದ್ರೆ 0.4 ತಿಳ್ಕೋಬೇಕು. ಈಗೇನಾಗುತ್ತೆ, ತೊಗರಿ ಬಹಳ ಎತ್ತರವಾಗಿ ಬೆಳೆದಿರುತ್ತೆ ಸರ್. BRG 5 ಆಗಿರ್ಬೋದು, TS3 ಆಗಿರ್ಬೋದು, BRG 1 BRG 2 ನೀವು ಅಂತರ ಕೊಟ್ಬಿಟ್ಟಿದ್ರೆ ದೈತ್ಯಾಕಾರದಲ್ಲಿ ಬೆಳಿತಾವೆ ಸರ್. ಮತ್ತೆ ಇಳುವರಿನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಈಗ ಬಹಳಷ್ಟು ಬೆಂಗಳೂರು ಸುತ್ತಮುತ್ತ ಎಲ್ಲ ತೊಗರಿನ ಡ್ಯುವೆಲ್ ಪರ್ಪಸ್ ಅಂತೀವಿ. ಡ್ಯುವೆಲ್ ಪರ್ಪಸ್ ಅಂದ್ರೆ 2 ಉಪಯೋಗ. 2 ಅಂದ್ರೆ, 1 ಹಸಿಕಾಯಿ ಮಾರಾಟ ಇರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ ಸರ್. ಅಕಸ್ಮಾತ್ ನಾವು ಈಗ ಮಾರ್ಕೆಟ್ಗೆ ಕಾಯಿನ ಹರಿತಿದೀವಿ ಅಂದ್ರೆ, ಸಿಂಪರಣೆನ 15 ಮುಂಚೆನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಹರಿಯೋ ದಿನ ಸಿಂಪರಣೆ ಮಾಡದೇ ಇರೋದೇ ಒಳ್ಳೇದು. ಆಮೇಲೆ ಇವೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ನಾವು ತೊಗರಿಯಲ್ಲಿ ಉತ್ತಮವಾದ ಇಳುವರಿಯನ್ನ ನಾವು ಪಡಿಬಹುದು ಸರ್. ಸರ್, ಈಗ ತಾವು ಹೇಳಿದ್ರಿ ಯಾವ ರೀತಿ ಔಷಧಿಯನ್ನು ಹೊಡಿಬೇಕಾಗುತ್ತೆ ಮತ್ತೆ ಇನ್ನು ಮೋಹಕ ಬಲೆಗಳನ್ನ ಯಾವ ರೀತಿ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಮೆಕ್ಕೆಜೋಳದಲ್ಲಿ ಅದನ್ನು ಎತ್ತರವಾಗಿ ಬೆಳೆದಿರ್ತದೆ, ಶೇಂಗಾ ಎತ್ತರ ಬೆಳೆಯಲ್ಲ, ಅದು ನಿರ್ವಹಣೆ ಮಾಡೋದು ಬಹಳ ಸುಲಭ ಅಂತ ಹೇಳ್ಬೋದು. ಆದ್ರೆ ಮೆಕ್ಕೆ ಸರಿಯಾದ ಮಾತು. ಅದಕ್ಕೆ ನಾವು ರೈತ ಬಾಂಧವರಲ್ಲಿ ಈ ಅಂತರ ಬೆಳೆ ಮಾಡ್ಕೋಬೇಕಾದ್ರೆ ಫಸ್ಟ್ ಹೇಳ್ತೀವಿ ಸರ್ ಅವ್ರಿಗೆ, ಏನಂದ್ರೆ ನೀವು 6 ಅಥವಾ 8 ಒಂದು ತೊಗರಿ ಹಾಕಿದ್ರ ಅಂದ್ರೆ 8 ನೀವು ಮೆಕ್ಕೆಜೋಳನ ಬಿಟ್ಬಿಡ್ರಿ, 9 ತೊಗರಿ ಇರಲಿ. ಬಿತ್ತನೆ ಮಾಡೋ ಸಮಯದಲ್ಲಿ ಈ ಟ್ರ್ಯಾಕ್ಟರ್ ಮುಖಾಂತರ ಬಿತ್ತನೆ ಮಾಡೋದ್ರಿಂದ ಅದನ್ನ ಆ ಒಂದು ಹೋಲ್ ನ ಮುಚ್ಚಕ್ಕಾಗಲ್ಲ, ಅದು ಸರಳವಾಗಿ ಬಿತ್ತುಬಿಡ್ತು ಅಥವಾ 105 ಆಗಿದೆ ಅಂತಂದ್ರೆ ಮೇಲೆ ಸೂಲಂಗಿ ತೆಗೆದುಬಿಡ್ರಿ, ಆ ಕಡೆ 2 ಸೂಲಂಗಿ ತೆಗೆದುಬಿಡ್ರಿ. ಅವಾಗ ಏನಾಗುತ್ತೆ, ಈ ತೊಗರಿಗೆ ಸರಾಗವಾಗಿ ಗಾಳಿ ಆಡುತ್ತೆ. ನಾವೇನ್ ಹೇಳಿದ್ವಲ್ಲ, ಇವನ ಸಿಂಪರಣೆ ಕ್ರಮಗಳನ್ನ ತಗೋಬಹುದು ಮತ್ತೆ ನಿರ್ವಹಣಾ ಕ್ರಮಗಳನ್ನು ಮಾಡಬಹುದು. ಯಾಕೆಂದ್ರೆ ನೀವು ಹೇಳಿದ್ದು ಸರಿ ಸರ್. ಯಾಕಂದ್ರೆ ಪಾಪ ಈಗ ಅಂತರ ಬೆಳೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ನಿರ್ವಹಣೆ ಮಾಡಿದ್ರೆ ಕಷ್ಟ, ಸಿಂಪರಣೆ ಮಾಡೋದು ಹೆಂಗೆ ಅಂತ ಪ್ರಶ್ನೆ ಕೇಳ್ತಾರೆ. ಈ ತರ ಅವರು ಆ ಕಡೆ ತಲೆನ ತೆಗೆದುಬಿಟ್ರೆ ಏನೋ ನಮ್ಮ ಸೋಲಂಗಿ ತೆಗೆದು ಬಿಟ್ರೆ ಈ ಮೆಕ್ಕಿನ್ನೊಂದೇನಂತಂದ್ರೆ ಈ ತೊಗರಿ ಅಲ್ಲಲ್ಲಿ ನಿಮಗೆ ಹದರ್ತಾ ಇರುತ್ತೆ ಈ ಸಂದರ್ಭದಲ್ಲಿ, ಅದು ಕಪ್ಪು ಮಣ್ಣಲ್ಲಿ. ಆತರ ನೀವೇನಾರ ಕಂಡು ಬಂದಲ್ಲಿ ಏಕಬೆಳೆ ಪದ್ಧತಿ ಮಾಡಿದಾಗ ಅಲ್ಲಲ್ಲಿ ಈಗ ಹದರಿದೆ ಅಥವಾ ವಿಲ್ಟ್ ಅಂತ ಕರಿತೀವಿ, ಈ ವಿಲ್ಟ್ ಅಥವಾ ಸೊರಗು ರೋಗ ಈಗ ಸೊರಗಿದೆ ಅಂತಂದ್ರೆ ಆತರ ಗಿಡಗಳನ್ನ ಕಿತ್ತು ಹೊರಗೆ ಎಸ್ತು ಬಿಡ್ರಿ, ಅದನ್ನ ಸುಟ್ಟಾಕ್ಬಿಡ್ರಿ ಕಿತ್ಬಿಟ್ಟು. ಹರಡಬಾರದು ಅಂತಂದ್ರೆ ಟ್ರೈಕೋಡರ್ಮ, ಅದನ್ನ ಅಲ್ಲಿ ಆ ಲಕ್ಷಣಗಳು ಸುತ್ತ ಕಾಣ್ತಿದೆ ಅಂತಂದಾಗ ಅಲ್ಲಿ ನೀವು ಡ್ರೆಂಚ್ ಮಾಡೋದು ಬಹಳ ಸೂಕ್ತ. ಅವಾಗ ಏನಾಗುತ್ತೆ, ಈ ರೋಗ ಮತ್ತೆ ಕೀಟಗಳ ನಿರ್ವಹಣೆ ಮಾಡದೆ ಹೊರತು ತೊಗರಿಯಲ್ಲಿ ಉತ್ತಮವಾದ ಇಳುವರಿ ಪಡೆಯಕ್ಕೆ ಸಾಧ್ಯ ಇಲ್ಲ. ಈಗ ಶೇಂಗಾದಲ್ಲಿ ಅಂತರ್ಬೆಳೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಎಲೆಚಿಕ್ಕೆ ರೋಗಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿಯಾಗಿ, ಉದಾಹರಣೆ ಎಲೆಚಿಕ್ಕೆ ರೋಗ ನಿರೋಧಕತೆ ಇರುವಂತಹ ತಳಿಗಳನ್ನ ಬಳಸಿಬಿಟ್ಟು ಅವನ್ನ ನಿಯಂತ್ರಣ ಇದೆ. ಈ ಕಟಾವಂತಕ್ಕೆ ಬಂದಾಗ ಯಾವುದೇ ರೀತಿ ಕೀಟನಾಶಕಗಳಾಗಲಿ ಏನು ಸಿಂಪರಣೆ ಮಾಡುವಂತದ್ದು ಉಪಯೋಗ ಆಗಲ್ಲ. ಈಗೇನ್ ನಾನು ಹೇಳದ್ನಲ್ಲ, ಮೋಕ ಬಲೆಗಳಾಗಿರ್ಬೋದು, ಬೇವಿನ ಕಷಾಯ, ಆಮೇಲೆ ಕೀಟನಾಶಕ, ಇವೆಲ್ಲ ಸಮಗ್ರ ನಿರ್ವಹಣೆ. ಜೊತೆಗೆ ಕೊನೆಯದಾಗಿ ರೈತರಿಗೆ ಏನಪ್ಪ ಅಂದ್ರೆ, ನಾನು ಆಗಲಿ ನಿಮಗೆ ಪಲ್ಸ್ ಮ್ಯಾಜಿಕ್ ಅಂತಂದೆ, ನೀವು ಪಲ್ಸ್ ಮ್ಯಾಜಿಕರ್ ಆಗಿರ್ಬೋದು ಅಥವಾ ನೀವು ಯಾವ್ದಾದ್ರು ಗೊಬ್ಬರದ ಮಿಶ್ರಣ 13045 ಆಗಿರ್ಬೋದು, 19L ಆಗಿರ್ಬೋದು, ಇದನ್ನ 5 ಗ್ರಾಮ್ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ರಿ. ಮತ್ತೆ ಯಾವುದೇ ರೀತಿ ಸಿಂಪರಣೆ ಮಾಡ್ಬೇಕು ರೈತ ಬಂಧುವರು ಕೇಳ್ಕೊಳ್ಳೋದೇ ಅಂದ್ರೆ, ಬೆಳಗ್ಗೆ ಸಿಂಪರಣೆ ಮಾಡ್ಬೇಕು, ಇಲ್ಲ ಸಂಜೆ ಸಿಂಪರಣೆ ಮಾಡ್ಬೇಕು. ಮತ್ತೆ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ಸರಿಯಾಗಿ ಎಲೆಗಳಿಗೆ ಬೀಳಂಗೆ ಸಿಂಪರಣೆ ಮಾಡ್ಬೇಕು. ಅವಸರವಾಗಿ ಸಿಂಪರಣೆ ಮಾಡಿದಾಗ ಯಾವುದೇ ರೋಗ ಮತ್ತೆ ಕೀಟವನ್ನ ಹತೋಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್. ಸರ್, ಈಗ ಮೆಕ್ಕೆಜೋಳದಲ್ಲಿ ಅಥವಾ ಮಿಶ್ರ ಬೆಳೆಯಾಗಿ ತೊಗರಿ ಬೆಳೀತಾರೆ, ಜಗಳೂರು ದಾವಣಗೆರೆ ಇರ್ಬೋದು, ಈ ಕಡೆಯಲ್ಲಿ ಏನ ಮಾಡ್ತಾರೆ ಅಂದ್ರೆ ಮೆಕ್ಕೆಜೋಳದಲ್ಲಿ ಅಂತರ್ ಬೆಳೆಯಾಗಿ ತೊಗರಿ ಬೆಳೀತಾರೆ. ಆದ್ರೆ ತೊಗರಿಗೆ ಮತ್ತೆ ಮೆಕ್ಕೆಜೋಳಕ್ಕೆ ಇರ್ಬೋದು, ತೊಗರಿಗೆ ಅಥವಾ ಶೇಂಗಾಕ್ ಇರ್ಬೋದು, ಅದು ಬೆಳೆ ಕಟಾವಿಗೆ ಬರೋದು ಬಹಳ ವ್ಯತ್ಯಾಸ ಇರುತ್ತೆ. ಸುಮಾರು 1.5-2 ತಿಂಗಳು ಇದಿರುತ್ತೆ. ಮೊದಲೇ ಶೇಂಗಾ ಬಂದಾಗ ಶೇಂಗಾ ತಕೊಂಡ್ ಬಿಡ್ತಾರೆ, ತೊಗರಿ ಹಂಗೆ ಉಳಿತೈತೆ, ಆಮೇಲೆ ಮೆಕ್ಕೆಜೋಳನು ಅದೇ ರೀತಿ ಆಗುತ್ತೆ. ಆ ಸಂದರ್ಭದಲ್ಲಿ ಬರೀ ಯಾಕಂದ್ರೆ ನಾವ್ ಏನಂತೀವಿ ಅಂದ್ರೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತೀವಿ. ಕ್ರಾಪಿಂಗ್ ಇಂಟೆನ್ಸಿಟಿ ಅಂತಂದ್ರೆ ಇರುವಂತ ಭೂಮಿಯಲ್ಲಿ ಹೆಚ್ಚು ಬೆಳೆ ಬೆಳ್ಕೋಬೇಕಪ್ಪ. ಯಾಕೆ ಅಂತಂದ್ರೆ ಈಗ ನಮ್ಮ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆಯಾಶ್ರಿತ ಬೆಳೆಗಳು, ಅದರಲ್ಲೂ ತೊಗರಿ ಮಳೆಯಾಶ್ರಿತ ಬೆಳೆ, ತೊಗರಿ ಸಾಲು 8 ಸಾಲಿಗೆ 1 ಸಾಲು ತೊಗರಿ ಹಾಕಿರ್ತೀವಿ, ಈ ಮಧ್ಯದಲ್ಲಿ ಖಾಲಿ ಉಳಿಬಿಡುತ್ತೆ. ನೀವು ಬೆಳೆ ಕಟಾವ್ ಆದ್ಮೇಲೆ ನೀವು ಯಾವ್ದಾರ ಒಂದು ದ್ವಿದಳ ಧಾನ್ಯಗಳ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಅದರಲ್ಲೂ ಈಗ ನೀವು ಹುರುಳಿ ಹಾಕ್ಬಹುದು, ಹೆಬ್ಬಾಳ ಅವರೆ ಅಂತ ಸಿಗುತ್ತೆ, ಅವರೇ ಹಾಕ್ಬಹುದು. ನಮ್ಮ ಹತ್ರ ಸ್ವಲ್ಪ ಪ್ರೊಟೆಕ್ಟಿವ್ ಇರಿಗೇಷನ್ ಇದೆ ಅಂತಂದ್ರೆ ಬೇರೆ ಈ ತರ ತರಕಾರಿ ಬೆಳೆಗಳಿಗೂ ಹೋಗ್ಬಹುದು. ಆಮೇಲೆ ನಾವು ಮಳೆಯಾಶ್ರಿತದಲ್ಲಿ ಇದೀವಿ ಅಂದ್ರೆ ಹುರುಳಿ ಹಾಕ್ರಿ. ನಮ್ಮ ಭೂಮಿ ಕಪ್ಪು ಭೂಮಿ ಇದೆ ಅಂತಂದ್ರೆ ಕಡಲೆ ಹಾಕ್ರಿ, ಕರಿ ಕಡಲೆ ಅಂತ ಕರಿತೀವೋ ಕಡಲೆ ಹಾಕ್ರಿ. ನೀವು ಯಾವುದೇ ಬೆಳೆಗಳನ್ನ ಹಾಕಕ್ಕಿಂತ ಮುಂಚೆ ರೈತ ಬಾಂಧವರು ಕೇಳ್ಕೊಳ್ಳೋದೇನಂತಂದ್ರೆ, ಭೂಮಿ ಸ್ವಲ್ಪ ಹಸಿ ಇರಬೇಕು. ಈ ಕಡಲೆ ಬಿತ್ತನೆ ಮಾಡ್ತೇವೆ 1 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದನ್ನ ಮರಿಬೇಡ್ರಿ. ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳು PSP ಮತೋಪಚಾರ ಮಾಡಿ ಬಿತ್ತನೆ ಮಾಡ್ರಿ. ಬೀಜೋಪಚಾರ ಮಾಡೋದು ರೈತ ಬಾಂಧವರಿಗೆ ಈಗೆಲ್ಲ ಏನಂತೀವಿ ಪರಿಣಿತರಾಗಿದ್ದಾರೆ. ಈ ಬೀಜೋಪಚಾರ ಅಂದ್ರೆ ಮೊದಲೆಲ್ಲ ಏನ್ ನಮ್ಗೆ ಗೊತ್ತಿರಲಿಲ್ಲ ಅಂತ, ಈಗೆಲ್ಲ ರೈತರಿಗೆ ಗೊತ್ತಾಗಿದೆ. ಸ್ವಲ್ಪ ಒಂದು 1/2 ಇಂದ 1 ಲೀಟರ್ ಬೆಲ್ಲದ ನೀರು ಮಾಡಿಕೊಂಡು ಈ ನಿಮ್ಮ ಬಿತ್ತನೆ ಬೀಜದ ಮೇಲೆ ಹಾಕ್ಬಿಟ್ಟು, ಈ ಜೊತೆಗೆ ಇವನ್ನೆಲ್ಲ ನಾನು ಹೇಳಿದಂತ ಪದಾರ್ಥಗಳನ್ನ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳನ್ನ ಮಿಶ್ರ ಕಟ್ಟಬಹುದು. ಹಾಗಾಗಿ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ಈ ದ್ವಿದಳ ಧಾನ್ಯಗಳು, ಈ ದ್ವಿದಳ ಧಾನ್ಯಗಳಂದ್ರೆ ನೆಗ್ಲೆಕ್ಟೆಡ್ ಕ್ರಾಪ್, ಇವನ್ನ ನಾವು ಯಾರು ಬೆಳೆಯಕ್ಕೂ ಮುಂದೆ ಬರ್ತಾ ಇಲ್ಲ. ಇವನ್ನ ಈಗ ಬೆಳೀತಾ ಇರುವಂತ ರೈತರುಗಳಲ್ಲಿ ಎಲ್ಲಾ ನಿರ್ವಹಿಸಿದಂತ ಎಲೆ ನಿಮಗೆ ಭೂಮಿಯ ಫಲವತ್ತತೆನೂ ಹೆಚ್ಚುತ್ತೆ ಸರ್. ಅದು ಈ ನೀವು ಯಾರು ನಿಮ್ಮ ಭೂಮಿ ಹಾಳಾಗಿದೆ ಅಂತಂದ್ರೆ ಈ ತೊಗರಿ ಬೆಳೆಗಳನ್ನ ಮಾಡ್ಕೊಂಡ್ರೆ ಭೂಮಿ ಫಲವತ್ತತೆ ಆಗುತ್ತೆ. ನಾನು ರೈತ ಬಾಂಧವರು ಕೇಳ್ಕೊಳ್ಳೋದಂದ್ರೆ, ನೀವು ಭೂಮಿ ಏನು ನಿಮ್ಮ ತೊಗರಿ ಬೆಳೆ ಕಟಾವ್ ಆದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ ನೋಡ್ರಿ, ನಿಮ್ಮ ಮಣ್ಣಿನಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಹೆಂಗಿದೆ, ಮಣ್ಣಿನ ಒಂದು ಇದು ಸ್ಥಿತಿಗತಿ ಅಂತ. ಅವಾಗ ನೀವು ಎಲ್ಲರೂ ರೈತ ಬಾಂಧವರು ದ್ವಿದಳ ಧಾನ್ಯಗಳ ಬೆಳೆಗಳಿಗೆ ಹೋಗೋಕೆ ಆಸಕ್ತಿನ ತೋರಿಸ್ತೀವಿ ಸರ್. ಸರ್, ಈಗ ತೊಗರಿ ಬೆಳೆದಂತ ರೈತರು ತಾವು ಏನ್ ಹೇಳಿದ್ರಲ್ಲ, ಇಷ್ಟೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಿಂದ, ಆಮೇಲೆ ಏನ ನಿರ್ವಹಣೆ ಕ್ರಮಗಳನ್ನು ಮಾಡಿಂದ ಇನ್ನೇನು ಬೆಳೆ ಕೈಗೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಯಾವ ರೀತಿ ಅಂದ್ರೆ ಕಟಾವಿನ ಸಂದರ್ಭದಲ್ಲಿ ಏನೆಲ್ಲ ಒಂದು ನಿರ್ವಹಣೆ ಮಾಡಿದ್ರೆ ಅವು ವೇಸ್ಟ್ ಆಗ್ಲಾರ್ದಂಗೆ ಸರಿಯಾಗಿ ಕಾಳನೆ. ಬಹಳಷ್ಟು ರೈತರು ಹೇಳ್ತಾರೆ ಸರ್, ಈ ಒಕ್ಕಣೆ ಮಾಡೋದೊಂದು ನಮಗೆ ಬಹಳ ತೊಂದರೆ ಸರ್. ದ್ವಿದಳ ಧಾನ್ಯ ಬೆಳೆಗಳು ಯಾಂತ್ರೀಕೃತ ಒಕ್ಕಣೆ ಬಹಳ ಕಡಿಮೆ ರೈತರು ಬಳಸೋದಂತ. ಇತ್ತೀಚಿನ ದಿನಗಳಲ್ಲಿ ಯಾಂತ್ರೀಕೃತ ಒಕ್ಕಣೆ ಬಂದಿದೆ. ಮತ್ತ ರೈತರೆಲ್ಲ ಇನ್ನೊಂದು ಕೇಳ್ಕೊಳ್ಳೋದೇನಂದ್ರೆ, ಈ ತೊಗರಿ ಕಟಾವ್ ಆಗಿರ್ಬೋದು, ನಮ್ಮೂರಲ್ಲೇ ನಿಮ್ಮೂರಲ್ಲಿ ಎಲ್ಲ ಊರಲ್ಲಿ ಏನ್ ಮಾಡ್ತೀವಿ ನಾವು ಥ್ರೆಶಿಂಗ್ ಅಂತೀವಲ್ಲ, ಅಥವಾ ಏನಂತೀವಿ ಅದಕ್ಕೆ ಒಕ್ಕಣೆ, ಈ ಒಕ್ಕಣೆ ಮಾಡೋದನ್ನ ನಾವು ರಸ್ತೆಯಲ್ಲಿ ಹಾಕ್ಬಿಡ್ತೀವಿ. ಈ ಒಕ್ಕಣೆ ರಸ್ತೆಯಲ್ಲಿ ಒಕ್ಕಣೆ ನಡೀತಾ ಇದೆ. ದಯಮಾಡಿ ರೈತ ಬಾಂಧವರು ಕೇಳ್ಕೊಳ್ಳೋದು, ನಿಮ್ಮ ಊರುಗಳಲ್ಲಿ ಒಂದು ಏನು ಕಣ ಅಂತ ಮೊದಲು ಅಂತಿದ್ವಲ್ಲ, ಆ ಕಣದಲ್ಲಿ ಒಕ್ಕಣೆ ಮಾಡೋದ್ರಿಂದ ನಿಮಗೆ ಲಾಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಷ್ಟು ಟನ್ ಗಟ್ಟಲೆ ತೊಗರಿ ವೇಸ್ಟ್ ಆಗುತ್ತೆ. ಹಾಗಾಗಿ ಬಹಳಷ್ಟು ನಮಗೆ ರೈತರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನಮಗೆ ಗೊತ್ತಿರಲಿ ನಾವು ಇಳುವರಿ ಏನು ಹೆಚ್ಚಬೇಕು ಅಂತೀವಲ್ಲ, ನಮ್ಮ ಲಾಸ್ ಕಡಿಮೆ ಮಾಡಿದ್ರೆ ನಮ್ಗೆ ಇಳುವರಿ ಹೆಚ್ಚದಂಗೆ ಆಗುತ್ತೆ, ನಮ್ಗೆ ಏನಾಗುತ್ತೆ. ಅದಕ್ಕೆ ರೈತರಲ್ಲಿ ಕೇಳ್ಕೊಳ್ಳೋದು, ಒಕ್ಕಣೆನ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು. ಅದರಲ್ಲೂ ಈಗೆಲ್ಲ ಯಾಂತ್ರೀಕೃತ ಒಕ್ಕಣೆ ಬಂದಿದೆ, ದಯವಿಟ್ಟು ಕೂಳೆ ಬಿಡಬೇಡ್ರಿ. ನೀವು ಕೂಳೆ ಬಿಟ್ರೆ ಏನಾಗುತ್ತೆ, ತೊಗರಿಗೆ ಮುಂದಿನ ಸಲ ಕೀಟ ಮತ್ತು ರೋಗದ ಬಾಧೆ ಜಾಸ್ತಿ ಆಗುತ್ತೆ ನಿಮ್ಮ ಹೊಲದಲ್ಲಿ. ನೀವು ಕೂಳೆ ಬಿಟ್ಟ ತಕ್ಷಣ ಆಗುತ್ತೆ, ಮುಂದೆ ಬರುವಂತ ಕೀಟಗಳು ಆಶ್ರಯ ಪಡೆದಂಗೆ ಆಗುತ್ತೆ. ಹತ್ತಿ ಆಗಿರ್ಬೋದು, ಈ ತೊಗರಿ ಆಗಿರ್ಬೋದು, ದಯಮಾಡಿ ಕೂಳೆನ ಮಾಡಬೇಡ್ರಿ. ಅದೇನು ಮುಗಿದ ತಕ್ಷಣ ಅದನ್ನ ಕಟಾವ್ ಮಾಡಿ ನಿಮ್ ಜಮೀನಿಗೆ ಸೇರಿಸ್ಬಿಡ್ರಿ, ಮಲ್ಚ್ ಮಾಡಿ. ಈ ಪಾಲಿಥಿನ್ ಬ್ಯಾಗ್ ಏರ್ ಟೈಟ್ ಮಾಡುವಂಥದ್ದು. ನೀವು ಈ ಥರ ಬ್ಯಾಗ್ಗಳಲ್ಲಿ ಹಾಕ್ಬಿಟ್ರೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಸ್ಟೋರ್ ಪೆಸ್ಟ್ ಅಂತೀವಿ ಈಗ, ಸ್ಟೋರ್ ಪೆಸ್ಟ್ ಈಗ ಬ್ರುಚಿಟ್ಸ್ ಅಂತೀವಿ, ಸ್ಟೋರ್ ಪೆಸ್ಟ್ ಅದು. ಅದೇನು ಮಾಡುತ್ತೆ, ನಮಗೆ ಗೊತ್ತಾಗಲ್ಲ, ಕಾಯಿ ಒಳಗೆ ಅದು ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ರೈತರು ಏನು ಮಾಡಬೇಕು, ಒಕ್ಕಣೆ ಆದ ತಕ್ಷಣ ನೀವು ಚೀಲಗಳಿಗೆ ತುಂಬಬೇಕು. ಅದರಲ್ಲೂ ನಾನೇನು ಹೇಳಿದ್ನಲ್ಲ, ಪ್ಲಾಸ್ಟಿಕ್ ಬ್ಯಾಗ್ಸ್, ಏರ್ ಟೈಟ್ ಪ್ಲಾಸ್ಟಿಕ್ ಬ್ಯಾಗ್ ಬಂದಿದೆ ಸರ್, ಅದರಲ್ಲಿ ನೀವು ತುಂಬಿದ್ರೆ ಬಹಳ ಸೂಕ್ತವಾಗಿ ನಿರ್ವಹಣೆ ಮಾಡಬಹುದು. ಮತ್ತೆ ರೋಗ ಮತ್ತೆ ಕೀಟಗಳ ಏನು ನಾವು ಸ್ಟೋರ್ ನಾವು ನೀವೇನು ಹೇಳ್ತೀರಾ, ಲಾಸಸ್ ತುಂಬಾ ಆಗ್ತಾ ಇದೆ. ಈ ಲಾಸಸ್ನ ನಾವು ಕಡಿಮೆ ಮಾಡ್ಬೇಕಪ್ಪ, ಈ ಲಾಸಸ್ನ ನಾವು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಈ ಎಲ್ಲಾ ಕ್ರಮಗಳನ್ನ ನಾವು ಅನುಸರಿಸ್ಬೇಕು ಸರ್. ಒಳ್ಳೇದು ಸರ್, ಬಹಳ ವಿವರವಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಈ ತೊಗರಿ ಬೆಳೆಯ ಬಗ್ಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವೆಲ್ಲ ಕೀಟ ಮತ್ತು ರೋಗಗಳ ಕಾಡ್ತವೆ, ಮತ್ತೆ ಒಕ್ಕಣೆ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ನಾವು ಒಂದು ನಷ್ಟನ ಯಾವ ರೀತಿ. ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದಗಳು. ತೊಗರಿ ಬೆಳೆಯ ನಿರ್ವಹಣಾ ಕ್ರಮಗಳು ಈ ಕುರಿತು ಇದುವರೆಗೂ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಅವರು ಹಾಡಿರುವ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಶಿವನ ಪಾದ ಸೇರು ಮಲ್ಲಿಗೆ, ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ. ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ. ತೀರು ಮಲ್ಲಿಗೆ ನೀ ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ. ತೋಟದೊಳಗಳ ಮಲ್ಲಿಗೆ ನೀ ದಾಟದೀರು ಮಲ್ಲಿಗೆ, ದಾಟಿದರೆ ಶಿವನ ಪಾದ ಸೇರು ಮಲ್ಲಿಗೆ. ಹಳ್ಳದೊಳಗಳ ಮಲ್ಲಿಗೆ ನೀ ಅಳ್ಳದೀರು ಸೇರು ಮಲ್ಲಿಗೆ, ಉದ್ರು ಉದ್ರು ಮಲ್ಲಿಗೆ ಚದ್ರು ನಮ್ಮ ಕೇರಿಗೆ. ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀ ಚದ್ರಿದರೆ ಶಿವನ ಪಾದ ಸೇರು ಮಲ್ಲಿಗೆ. ಹಬ್ಬದೊಳಗಳ ಮಲ್ಲಿಗೆ ನೀ ಹಬ್ಬದೀರು ಮಲ್ಲಿಗೆ, ನೀ ಹಬ್ಬಿದರೆ ಹಬ್ಬದೊಳಗಳ ಮಲ್ಲಿಗೆ ನೀ ಹಬ್ಬದೀರು ಮಲ್ಲಿಗೆ, ಹಬ್ಬಿದರೆ ಶಿವನ ಪಾದ ಸೇರು ಮಲ್ಲಿಗೆ. ಬೆಟ್ಟದ ಮೇಲಿನ ಮಲ್ಲಿಗೆ ನೀ ಬೆಳೆಯದೀರು ಮಲ್ಲಿಗೆ, ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ, ನೀ ಬೆಳೆದರೆ ಶಿವನ ಪಾದ ಸೇರು ಮಲ್ಲಿಗೆ. ಉದ್ರು ಉದ್ರು ಮಲ್ಲಿಗೆ ಚರು ನಮ್ಮ ಕೇರಿಗೆ, ನೀ ಚರಿದರೆ ಶಿವನ ಪಾದ ಸೇರು ಮಲ್ಲಿಗೆ, ಚರಿದರೆ ಶಿವನ ಪಾದ ಸೇರು ಮಲ್ಲಿಗೆ.